ಬೆಳಿಗ್ಗೆ ಎಲ್ಲಿಗೆ ಹೋಗ್ತೀಯಾ? ಓ ಅದ, ವಾರಕ್ಕೊಮ್ಮೆ ನಮ್ಮ ಕ್ಷೇಮ ಕೇಂದ್ರದಲ್ಲಿ ಯೋಗಾಭ್ಯಾಸ ಹೇಳ್ಕೊಡ್ತಾರೆ. ಅದ್ ಯಾವ್ದಪ್ಪ ಕ್ಷೇಮ ಕೇಂದ್ರ ಅಂದ್ರೆ? ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೆಲ್ಲ ನಗರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಾಗಿ ಕೆಲಸ ಮಾಡ್ತಾ ಇದಾವೆ. ನಮ್ ಸಿಟಿ ಬ್ಯುಸಿ ಲೈಫ್ ನಿಂದ ಎಲ್ರಿಗೂ ಬಿಪಿ, ಶುಗರ್, ಮೆಂಟಲ್ ಟೆನ್ಷನ್ ಹೆಚ್ಚಾಗ್ತಾ ಇರೋದ್ರಿಂದ ಯೋಗಾಭ್ಯಾಸ ಮಾಡಿದ್ರೆ ಇವೆಲ್ಲ ಕಡಿಮೆ ಆಗ್ತವೆ. ಯೋಗ ಕ್ಲಾಸ್ ಉಚಿತ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ತೀನಿ. ಹಾಗಾದ್ರೆ ಒಟ್ಟಿಗೆ ಹೋಗೋಣ. ಎಲ್ರಿಗೂ ಆರೋಗ್ಯ, ಎಲ್ಲರಿಗೂ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆ ತರಕಾರಿ ಬೆಳೆಗಳ ಸಮಗ್ರ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಹಾಸನ ತರಕಾರಿಯನ್ನ ಬೆಳೆಯುವುದರಲ್ಲಿ ಬಹಳ ಹೆಸರನ್ನ ಮಾಡಿರತಕ್ಕಂತಹ ಒಂದು ಜಿಲ್ಲೆ. ನಮ್ಮ ನೆರೆಹೊರೆಯಲ್ಲಿ ಇರತಕ್ಕಂತಹ ಅನೇಕ ಜಿಲ್ಲೆಗಳು ಇಲ್ಲಿ ಏನು ತರಕಾರಿ ಕೃಷಿಯನ್ನ ಮಾಡ್ತಾರೋ ಅದನ್ನ ಅವಲಂಬಿಸಿರುತ್ತೆ. ಆ ಕಾರಣಕ್ಕಾಗಿ ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ತರಕಾರಿಯನ್ನ ಬೆಳೆಯಲಾಗುತ್ತೆ. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಬೇಸಿಗೆ ಹಂಗಾಮಿನಲ್ಲಿ ಬೇರೆ ಬೇರೆ ತರಹದ ತರಕಾರಿಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಉತ್ಪಾದನೆಯನ್ನ ಮಾಡಲಾಗುತ್ತೆ. ಬಹಳ ಮುಖ್ಯವಾಗಿ ಟೊಮೊಟೊ, ಬೀನ್ಸ್, ಹಸಿಮೆಣಸಿನಕಾಯಿ, ಕಲ್ಲಂಗಡಿ, ಸೌತೆ, ಕೋಸು, ಹೂಕೋಸು, ಹೀಗೆ ಬೇರೆ ಬೇರೆ ತರಹದ ತರಕಾರಿಗಳ ಉತ್ಪಾದನೆ ಇಲ್ಲಿ ಮಾಡಲಾಗುತ್ತೆ. ಈ ತರಕಾರಿಯನ್ನ ಬೆಳೆಯುವಂತಹ ಸಂದರ್ಭದಲ್ಲಿ ನಾವು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು, ಹೇಗೆ ನಾವು ಬೇಸಾಯ ಕ್ರಮಗಳನ್ನ ರೂಢಿಸಿಕೊಳ್ಳಬೇಕು, ನಾವು ಯಾವ ಕ್ರಮಗಳನ್ನ ರೂಢಿಸಿಕೊಂಡ್ರೆ ಹೆಚ್ಚು ನಾವು ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿಯಲ್ಲಿ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಯತೀಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಯತೀಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯಲ್ಲಿ ಬೇಸಿಗೆಯ ಹಂಗಾಮಿನಲ್ಲಿ ಯಾವೆಲ್ಲ ತರಕಾರಿಗಳನ್ನ ಇಲ್ಲಿ ಸಾಗುವಳಿ ಮಾಡಲಾಗುತ್ತೆ? ನಮ್ಮ ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅತಿ ಹೆಚ್ಚು ತರಕಾರಿ ಉತ್ಪಾದನೆ ಮಾಡಲಾಗ್ತಿದೆ. ಅದರಲ್ಲಿ ಪ್ರಮುಖ ನಮ್ಮಲ್ಲಿ ತೋಟಗಾರಿಕಾ ಬೆಳೆಗಳು ಅಂದರೆ ತರಕಾರಿ ಬೆಳೆಗಳಲ್ಲಿ ಟೊಮೊಟೊ, ಬೀನ್ಸ್, ಹಸಿಮೆಣಸಿನಕಾಯಿ, ಕ್ಯಾಬೇಜ್ ಮತ್ತು ಕಾಲಿಫ್ಲವರ್, ಅಂದರೆ ಇವೆಲ್ಲ ಒಂದೇ ಜಾತಿಗೆ ಸೇರಿದಂಥ ತರಕಾರಿಗಳು. ನೆಕ್ಸ್ಟ್ ಬಂದುಬಿಟ್ರೆ ಕಲ್ಲಂಗಡಿ, ಸೌತೆ, ಇವು ಒಂದು ಕುಕುರ್ಬಿಟ್ಸ್ ಅಂತ ನಾವೇನು ಹೇಳ್ತೀವಿ, ಇವು ಒಂದು ಜಾತಿಗೆ ಸೇರುವಂಥ ಒಂದು ಇದಾಗಿದೆ. ಇಷ್ಟು ತರಕಾರಿಗಳು ಈಗಿನ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯಲಾಗ್ತಿದೆ. ಈಗ ಟೊಮೊಟೊ ಅನ್ನ ನಾವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಯಾವ ಸಂದರ್ಭ ಇದನ್ನ ನಾಟಿ ಮಾಡಲಿಕ್ಕೆ ಸೂಕ್ತವಾದದ್ದು ಮತ್ತೆ ಏನೆಲ್ಲ ಬೇಸಾಯ ಕ್ರಮಗಳನ್ನ ಇಲ್ಲಿ ನಾವು ಅನುಸರಿಸಬೇಕು? ಈಗ ನಮ್ಮಲ್ಲಿ ಏನಾಗ್ತಿದೆ, ತರಕಾರಿ ಬೆಳೆಗಳ ಇಂಥ ನಿರ್ದಿಷ್ಟ ಟೈಮ್ನಲ್ಲೇ ಈಗ ಯಾರು ಬೆಳೀತಾ ಇಲ್ಲ ರೈತರು. ಈಗ ಅನುಕೂಲಕ್ಕೆ ತಕ್ಕಂತೆ ಮತ್ತೆ ಏನು ಮಾರ್ಕೆಟಲ್ಲಿ ರೇಟ್ ನೋಡಿಕೊಂಡು, ಅಂದರೆ ದರ ಏನು ಸಿಗ್ತಾ ಇದೆ ಅದನ್ನ ನೋಡಿಕೊಂಡು ರೈತರು ಬೆಳೆ ಬೆಳೀತಾ ಇದ್ದಾರೆ. ಅದರಲ್ಲಿ ಈಗ ಚಳಿಗಾಲ ಸ್ವಲ್ಪ ಕಳೆದಂಗೆ ಈಗ ತರಕಾರಿಗಳು, ಅಂದರೆ ಎಲ್ಲ ತರಕಾರಿಗಳನ್ನು ಕೆಲವು ರೈತರು ನಾಟಿ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಈಗ ಟೊಮೊಟೊ ಅಲ್ಲಿ ನಮ್ಮಲ್ಲಿ ಈಗ ರೈತರು ಸುಮಾರು ತಳಿಗಳನ್ನ ಇಲ್ಲಿ ಬೆಳೀತಾ ಇದಾರೆ. 207 ಅಂತ, ಈಗ ಇತ್ತೀಚೆಗೆ ಯೋಗಿ 35 ಅಂತ ಒಂದು ತಳಿ ಬರ್ತಾ ಇದೆ. 1057, 1068, ರೆಡ್ ಅಲಾರು, ಲಂಕಾರು, ಈ ತರ. ಇದರಲ್ಲಿ ಏನಂದ್ರೆ ನಮ್ಗೆ ತರಕಾರಿ ದಿನ ಅಂದ್ರೆ ಎಲ್ಲ ಒಂದೇ ಟೈಮಲ್ಲಿ ಎಲ್ಲ ಬೆಳೀತಿರಿಂದ ನಾನು ಎಲ್ಲಾನು ಏನೇನು ಕ್ರಮಗಳನ್ನ ಮಾಡಬಹುದು ಅಂತ ಅನುಸರಿಸ್ಬೇಕಂತ ನಾನು ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಈಗ ನಮ್ಮಲ್ಲಿ ಟೊಮೊಟೊ ಆಗ್ಲಿ, ಬೀನ್ಸ್ ಆಗ್ಲಿ, ಹಸಿಮೆಣಸಿನಕಾಯಿ ಆಗ್ಲಿ, ಕಲ್ಲಂಗಡಿ ಆಗ್ಲಿ, ನಮ್ಮ ರೈತರು ಆದಷ್ಟು ತಮ್ಮ ಕೊಟ್ಟಿಗೆ ಗೊಬ್ಬರವನ್ನ ಭೂಮಿಗೆ ಸೇರಿಸುವಂತ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಇದರಿಂದ ಮಣ್ಣಿನ ಫಲವತ್ತತೆನೂ ಹೆಚ್ಚಾಗೋದು, ಹಾಗೂ ನೀರು ಈಗ ಬೇಸಿಗೆ ಆಗಿರೋದ್ರಿಂದ ನೀರು ಲಭ್ಯತೆ ಕಡಿಮೆ ಇರ್ತದೆ. ಅಂದ್ರೆ ಅಂತರ್ಜಲ ಮಟ್ಟ ಸ್ವಲ್ಪ ಇದಾಗಿರುತ್ತೆ, ಈಗೆಲ್ಲ ನೀರಿನ ಲಭ್ಯತೆ ಕಡಿಮೆ ಆಗಿರುತ್ತೆ. ಅಂತ ಒಂದು ಸನ್ನಿವೇಶದಲ್ಲಿ ಕೊಟ್ಟಿಗೆ ಗೊಬ್ಬರವನ್ನು 20-25 ಟನ್ ಒಂದು ಹೆಕ್ಟೇರ್ಗೆ ರೈತರು ಸೇರಿಸುವಂತ, ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಯಾರು ಇದ್ ಮಾಡ್ತಾ ಇಲ್ಲ, ಹೆಚ್ಚಾಗಿ ಬಳಕೆ ಮಾಡ್ತಾ ಇಲ್ಲ. ಅದನ್ನ ಇದನ್ನ ಬಳಕೆ ಮಾಡಿದ್ರೆ ನೀರಿನ ಲಭ್ಯತೆ ಕಡಿಮೆ ಮಾಡಿಕೊಂಡು ಹೋಗ್ಬೋದು. ಮತ್ತೆ ಎಲ್ಲಾ ರೈತರು ಸಹ ಈಗ ಏನ್ ಬೇಸಿಗೆ ಬೆಳೆ ಬೆಳೀತಾರೋ ನೀರನ್ನ ಆಯಿಸ್ತಾರೆ. ದಯಮಾಡಿ ನೀರನ್ನ ಆಯಿಸೋದನ್ನ ಕಡಿಮೆ ಮಾಡೋಕೆ ನಾವು ಇಲಾಖೆ ವತಿಯಿಂದ ಕೇಳ್ಕೊಂಡಿದ್ದೇವೆ. ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಹನಿ ನೀರಾವರಿ ಪದ್ಧತಿ ಅಳವಡಿಕೆಗೆ ನಮ್ಮಲ್ಲಿ ಸಹಾಯಧನ ಲಭ್ಯತೆ ಇರೋದ್ರಿಂದ ಹನಿ ನೀರಾವರಿ ಪದ್ಧತಿ ಅಳವಡಿಕೆ ಮಾಡಿಕೊಂಡು ತರಕಾರಿ ಬೆಳೆಗಳನ್ನ ನಾವು ಬೆಳೆದ್ರೆ ಒಂದು ರೋಗ ಕೀಟ ಬಾಧೆನೂ ಸಹ ನಾವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಟ್ರಾನ್ಸ್ಫರ್ ಆಗೋದನ್ನು ತಡೆಯಬಹುದು. ಮತ್ತೆ ಮಲ್ಚಿಂಗ್ ಶೀಟ್, ಏನು ನಾವು ತೆಳು ಪ್ಲಾಸ್ಟಿಕ್ ಹಾಳೆಯನ್ನ ಬೆಡ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಎಲ್ಲಿ ನಾವು ನಾಟಿ ಮಾಡುವಂತ ಸ್ಥಳ ಬಿಟ್ಬಿಟ್ಟು ಪ್ಲಾಸ್ಟಿಕ್ ಹಾಳೆಯನ್ನು ಹಾಕಿ ನಾವು ಬೆಳೆಯೋದ್ರಿಂದ ನೀರಿನ ಕಳೆಯನ್ನು ನಿಯಂತ್ರಣ ಮಾಡಬಹುದು. ಕಳೆಯನ್ನು ನಾವು ಹೆಚ್ಚಾಗಿ ಏನಾದ್ರು ಬೆಳೆದ್ರೆ ಯಾವ್ದಾದ್ರು ಒಂದು ಬೇರೆ ರೋಗ ಕೀಟ ನಿಯಂತ್ರಣ ಮಾಡಕ್ ಕಷ್ಟ ಆಗುತ್ತೆ ಅಲ್ಲಿ. ಯಾಕೆಂದ್ರೆ ಒಂದು ಕೀಟ ಬಂತು ಅಂದ್ರೆ ಅಲ್ಲಿ ಮೊಟ್ಟೆ ಇಡುತ್ತೆ ಕಳೆಯ ಜಾಗದಲ್ಲಿ, ಅದು ಮತ್ತೆ ಬೇರೆ ಎಲ್ಲಾ ಜಾಗಕ್ಕೂ ಸ್ಪ್ರೆಡ್ ಆಗುವಂತ ಕ್ರಮ ಇದಾಗತ್ತೆ. ಅದಕ್ಕೋಸ್ಕರ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡೋದಂದ್ರೆ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಕೊಂಡು ನೀವು ಬೆಳೆ ಬೆಳೆದ್ರೆ ನೀವು ಉತ್ತಮ ಇಳುವರಿಯನ್ನ ಆಯಿಸಿ ಬೆಳಿತಿರ್ಲ, ಅದಕ್ಕಿಂತ 3-4 ಪಟ್ಟು ನೀವು ಇಳುವರಿನ ಜಾಸ್ತಿ ಪಡಿಬಹುದು ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಮತ್ತೆ 60 mm ಲ್ಯಾಟ್ರಲ್ ಹನಿ ನೀರಾವರಿ ಉಪಯೋಗಿಸಿಕೊಂಡು 40 cm ಒಂದು ಅನಿಕೆ ಇರ್ತದೆ, ಅಂದ್ರೆ ನೀರು ಹೋಗ್ತದೆ. ಅಂತದ್ದು ನಾಟಿ ಮಾಡುವಂತ ಸಮಯದಲ್ಲಿ ನೀರಿನ ಪ್ರಮಾಣ ಕಡಿಮೆ ಬೇಕಾಗುತ್ತೆ. 1-8 liter ನಷ್ಟು ಒಂದು ಡೈಲಿ ಡಿಸ್ಚಾರ್ಜ್ ಆಗೋವಂಥದ್ದು ಇತ್ತಂದ್ರೆ 1 hour ನೀವು ಇದ್ ಮಾಡಿದ್ರೆ ಎಲ್ಲಾ ಗಿಡಗಳಿಗೂ ಸರಾಗವಾಗಿ ಒಂದೇ ಪ್ರಮಾಣದ ನೀರನ್ನ ನಾವು ಸಹ ಕೊಡಬಹುದು. ಮತ್ತೆ ಸ್ವಲ್ಪ ಗಿಡ ಬೆಳವಣಿಗೆ ಆದಂಗ 1/2 hour ಹೆಚ್ಚು ಮಾಡಿದ್ರೆ 1 minimum 12 liter ನಷ್ಟು ನಾವು ಕೊಟ್ರೆ, ಅಂದ್ರೆ 40 cm ಅಂದ್ರೆ ಒಂದು ಚದರ ಅಡಿಗೆ 1-12 liter ಅಷ್ಟು ನೀರ ನಾವು ಅನಿಕೆ ಇದು ಇನ್ಲೈನ್ ಲ್ಯಾಟ್ರಲ್ ಮುಖಾಂತರ ನಾವು ಕೊಟ್ರೆ ನಾವು ಉತ್ತಮ ಇಳುವರಿಯನ್ನ ನಿರೀಕ್ಷಿಸಬಹುದು. ಬಹಳ ಮುಖ್ಯವಾಗಿ ತಳಿಗಳು, ಯಾವ್ಯಾವ ತಳಿಗಳು ಲಭ್ಯ ಇದ್ದಾವೆ, ಎಂತಹ ತಳಿಯನ್ನ ನಾವು ಬಳಕೆ ಮಾಡಿದ್ರೆ ಅದು ನಮ್ಮ ಭಾಗಕ್ಕೆ ಹೆಚ್ಚು ಸೂಕ್ತ ಆಗುತ್ತೆ ಮತ್ತೆ ಹೆಚ್ಚು ಇಳುವರಿಯನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆಂದ್ರೆ ನಮ್ಮ ಕೀಪಿಂಗ್ ಕ್ವಾಲಿಟಿ ಅಂದ್ರೆ ನಿಮ್ಗೆ ಈಗ ಯಾರು ನಮ್ಮ ರೈತರು ಟೊಮ್ಯಾಟೊ ಬೆಳೆದಿದ್ದು ಇಲ್ಲಿ ಬೆಳೀತಾ ಇಲ್ಲ, ಯಥೇಚ್ಛವಾಗಿ ನಮ್ಮ ಹೊರಗಡೆನೆ ಹೋಗ್ತಾ ಇದೆ. ನೀವು ನೋಡಿದ್ರೆ ಟೊಮ್ಯಾಟೊ ಮಾರ್ಕೆಟ್ ಬಂದ್ಬಿಟ್ಟು ನಮ್ಗೆ ಕೇರಳ ಕಡೆ ಜಾಸ್ತಿ ಹೋಗುತ್ತೆ ನಮ್ಮದು ಟೊಮ್ಯಾಟೊ. ನೀವು ಅದೇ ಚಿಲ್ಲಿ ತಗೊಂಡ್ರೆ ಬಾಂಬೆ, ಯಾಕಂದ್ರೆ ನಾವು ಕಳೆದ ಕೋವಿಡ್ ಟೈಮಲ್ಲಿ ಇಲ್ಲಿಂದ ಬಾಂಬೆಗೆ ನಮ್ಮಲ್ಲಿ ಎಷ್ಟೋ ಜನ ಟ್ರೇಡರ್ಸ್ ಇದ್ದಾರೆ, ಎಲ್ಲ ಬಾಂಬೆ ಕಡೆ ತಗೊಂಡೋಗ್ತಾರೆ. ಮತ್ತೆ ಕ್ಯಾಬೇಜ್ ಕಾಲಿಫ್ಲವರ್ ಆದ್ರೆ ನಮ್ಗೆ ತಮಿಳ್ನಾಡು ಕಡೆ ಮಾರ್ಕೆಟ್ ಇದೆ, ನಿಮ್ಗೆ ಪಂಪ್ಕಿನ್ ಅಂದ್ರೆ ಕುಂಬಳಕಾಯಿ ಜಾತಿ ಇದು ಕೋಲ್ಕತ್ತಾ ಮಾರ್ಕೆಟ್ ಇದೆ. ಹಂಗಾಗಿ ನಮ್ಮಲ್ಲೆಲ್ಲ ಏನಂದ್ರೆ ಮಾರ್ಕೆಟ್ ಅಲ್ಲಿ ಈಗ ಅಷ್ಟು ಸಾಕಷ್ಟು ಪ್ರೈವೇಟ್ ಕಂಪ್ನಿಗಳಿದೆ, ಈಗ ಒಳ್ಳೊಳ್ಳೆ ತಳಿಗಳು ಇದಾವೆ. ಅದರಲ್ಲಿ ನಾವು ಮೇಜರ್ ಆಗಿ ಬಂದ್ರೆ ಹಸಿರು ಮೆಣಸಿನಕಾಯಲ್ಲಿ KGF ಅಂತಿದೆ, ಬಂಗಾರಂ ಅಂತ ತಳಿ ಇದೆ, ಕಲ್ಲಂಗಡಿಯಲ್ಲಿ ಶುಗರ್ ಕ್ವೀನ್ ಅಂತ ಇದೆ, ಮೆಲೋಡಿ ಅಂತ ಈಗ ಪಾಪ್ಯುಲರ್ ಆಗಿದೆ ರೈತರಿಗೆ. ಮತ್ತೆ ಬೀನ್ಸ್ ಅಲ್ಲಿ ಸೂಪರ್ ಲಕ್ಷ್ಮಿ, ರತಿ ಅಂತ ಇದೆ, ಗರುಡ ಅಂತ ಇದೆ, ಅಶೋಕ ಅಂತ ಇದೆ. ಮತ್ತೆ ನಮ್ಮಲ್ಲಿ ಟೊಮ್ಯಾಟೋಗ್ ಬಂದ್ರೆ 1057, 1068 ಇದು ಸಿಂಜೆಂಟಾ ಒಂದು ಕಂಪ್ನಿ ಇದ್ದ. ಮತ್ತೆ ಅಲಂಕಾರ ಅಂತಿದೆ. ಈಗ ಇತ್ತೀಚಿನ ದಿನಗಳಲ್ಲಿ ಯೋಗಿ 35 ಅಂತ ಒಂದು ತಳಿ ಬಂದಿದೆ, ಇದು ಸಹ ಎಲ್ಲ ರೈತರು ಮಾಹಿತಿ ಪಡ್ಕೊಂಡು ತರಕಾರಿ ತಳಿಗಳನ್ನ ಹಾಕೊಂಡ್ರೆ ತುಂಬಾ ಅನುಕೂಲ ಆಗ್ತದೆ. ಯಾವುದೇ ತರಕಾರಿ ಬೆಳೆಯನ್ನ ಬೆಳೆಯುವಂತ ಸಂದರ್ಭದಲ್ಲಿ ನಾವು ನಮ್ಮ ಭೂಮಿಯನ್ನ ಹೇಗೆ ತಯಾರಿ ಮಾಡಿಕೊಳ್ಬೇಕು? ಮೊದಲನೇ ಹೇಳಿದೆ ನಾನು, ಹನಿ ನೀರಾವರಿ ಪದ್ಧತಿ ಮಾಡ್ಕೊಂಡಿದ್ದ ಏರು ಮಡಿಗಳಲ್ಲಿ ನಾವು ಏನು ನಾಟಿ ಮಾಡ್ಕೊಂಡಿದ್ರೆ ನಮ್ಮಲ್ಲಿ ನೀರಿನ ಒಂದು ಅಂದ್ರೆ ಸೂಕ್ತವಾಗಿ ನಾವು ಬಳಕೆ ಮಾಡ್ಕೋಬಹುದು. ಹೆಚ್ಚಾಗಿ ಲೋಲ್ ಮಾಡಿದಾಗೆ ಏನು ಏರು ಮಡಿ ಮಾಡಿಕೊಂಡು ಅದಕ್ಕೆ ಕೊಟ್ಟಿಗೆ ಗೊಬ್ಬರನ್ನ ನಾವು ಸೇರಿಸ್ಕೊಂಡು ಯಾವ್ದಾದ್ರು ಸಾಧ್ಯವಾದ ರೈತರು ಮಲ್ಚಿಂಗ್ ಶೀಟ್ ಹಾಕಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಮಾಡಿಕೊಂಡು ನಾವು ನಾಟಿ ಮಾಡಬಹುದು. ನಾಟಿ ಮಾಡಿದ ನಂತರ ಯಾಕೆಂದ್ರೆ ಇಷ್ಟು ದಿನನೂ ನಾವು ಈಗ ಏನ್ ಹೇಳ್ತಾ ಇದೀವಿ, ಮುಂಚೆ ಎಲ್ಲ ನಾವು ಗೊಬ್ಬರನ ಕೈಯಲ್ಲೇ ಹಾಕಿಸ್ತಾ ಇದ್ವಿ, ಅಂದ್ರೆ ಆಳುಗಳ ಕೈಯಲ್ಲಿ. ಈಗ ನೀವು ಹನಿ ನೀರಾವರಿ ಪದ್ಧತಿ ಮಾಡಿದ್ರೆ ಏನ್ ತರಕಾರಿ ಬೆಳೆಗಳಿಗೆ ಈಗ ರಸಾವರಿ, ಯಾಕೆಂದ್ರೆ ಮಳೆನೂ ಇರೋದಿಲ್ಲ, ನಿಮ್ಗೆ ಏನು ನೀವು ನೀರನ್ನ ರಸಾವರಿ ಪದ್ಧತಿ ಅಂದ್ರೆ ನೀರಿನ ಮುಖಾಂತರನೇ ನೀವು ಪೋಷಕಾಂಶಗಳನ್ನ ಕೊಡ್ತಾ ಹೋಗ್ಬೋದು. ಇದರಿಂದ ನಿಮ್ಗೆ ಗೊಬ್ಬರದ ಪ್ರಮಾಣ ನಾವೇನು ಆಳುಗಳ ಕೈಯಲ್ಲಿ ಹಾಕ್ತೀವಿ ಅದಕ್ಕಿಂತ 30-40 ಪಟ್ಟು ಬೆಳೆಗಳು ಚೆನ್ನಾಗಿ ಇದನ್ನ ಪಡೆಯೋದ್ರಿಂದ ಇಳುವರಿನೂ ಸಹ ಮತ್ತೆ ಗುಣಮಟ್ಟನು ಸಹ ತರಕಾರಿ ಬೆಳೆಗಳದು ಚೆನ್ನಾಗಿರುತ್ತೆ. ಮತ್ತೆ ಗೊಬ್ಬರ ನಷ್ಟವೂ ಕೂಡ ಆಗೋದಿಲ್ಲ, ಪೋಲ್ ಆಗೋದಿಲ್ಲ. ಹೌದು, ಅದರಲ್ಲಿ ಈಗ ಕೆಲವೊಂದು ಉತ್ತಮವಾದ ನಮ್ಮ ಮಾರ್ಕೆಟ್ ಅಲ್ಲಿ ನೀರಿನಲ್ಲಿ ಕರಗುವ ಗೊಬ್ಬರಗಳಿದೆ. ಅದರಲ್ಲಿ ಮೇಜರ್ ಆಗಿ ನಮ್ಗೆ ಬೆಳೆಗಳಿಗೆ ಬೇಕಾಗದ ಪೋಷಕಾಂಶ ಅಂದ್ರೆ ಸಾರಜನಕ, ರಂಜಕ, ಪೊಟಾಶ್ ಇದೆ. ಅದರಲ್ಲಿ ಈಗ 94 ಡ್ರಿಪ್ ಗ್ರೇಡ್ ಅಂತಾನೆ ಬರುತ್ತೆ, ಅಂದ್ರೆ ನೀರಿನಲ್ಲಿ ಕರಗುವಂತದ್ದು ರಸಾವರಿ ಪದ್ಧತಿ ಮುಖಾಂತರ ನಿಮ್ ಬೋರ್ವೆಲ್ ಹತ್ರನೆ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಒಂದು ಫಿಲ್ಟರ್ ಆದ್ಮೇಲೆ ವೆಂಚೂರಿ ಅಂತ ಬರ್ತದೆ, ವೆಂಚೂರಿ ಮುಖಾಂತರ ನಾವು ಒಂದು ಗೊಬ್ಬರವನ್ನ ಇದನ್ನ ಕೊಡಬಹುದು. ತರಕಾರಿ ಬೆಳೆಗಳಿಗೆ 94 ಗೊಬ್ಬರ ಕೊಡಬೇಕಾಗ್ತದೆ, ಮತ್ತೆ ಇದಾದ್ಮೇಲೆ ಪೊಟಾಶಿಯಂ ನೈಟ್ರೇಟ್ ಕೊಡಬೇಕಾಗ್ತದೆ, ಮತ್ತೆ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡಬೇಕಾಗ್ತದೆ. ಈ 3 ಗೊಬ್ಬರಗಳನ್ನ ನಾವು 1 acre ಮಿನಿಮಮ್ 1 kg 5-6 ಬಾರಿ ಅಂದ್ರೆ ಬೆಳವಣಿಗೆ ಅಂತ, ಅಂದ್ರೆ ಈಗ ಸ್ಟಾರ್ಟಿಂಗ್ ನಾಟಿ ಮಾಡಿದ ಒಂದು 25 ತನಕ ಗೊಬ್ಬರ ಕೂಡ ಅವಶ್ಯಕತೆ ಇರೋದಿಲ್ಲ. ಅದು ಅಂದ್ರೆ ಬೇರು ಹಣ್ಣಿಗೆ ಅಡ್ಜಸ್ಟ್ ಹಾಕೊಂಡು ಅದು ತನ್ನ ಬೆಳವಣಿಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು 20 ದಿನದಿಂದ ನಾವು ಗೊಬ್ಬರಗಳನ್ನ ಕೊಡಕ್ಕೆ ಸ್ಟಾರ್ಟ್ ಮಾಡಬೇಕು. ಅದರಲ್ಲಿ ನೀವು ಫಸ್ಟಿಗೆ 94 ನೀರಿನಲ್ಲಿ ಕರಗುವಂತ ಒಂದು ಗೊಬ್ಬರ ಸಿಗುತ್ತೆ. ಇದನ್ನ ನಾವು ಪ್ರತಿ ಒಂದು 2 ಕೆಜಿ ಎಷ್ಟು ನಾವು ಒಂದು ಎಕರೆಗೆ ಅಂದ್ರೆ ಒಂದು 5-6 ಬಾರಿ ನೀವು ಕೊಡ್ತಾ ಹೋದ್ರೆ ಸ್ಟಾರ್ಟಿಂಗ್ ಒಂದು 40 ದಿನಗಳವರೆಗೂ ನಿಮ್ಗೆ ಉತ್ತಮವಾದ ಒಂದು ಬೆಳವಣಿಗೆಯನ್ನು ನೀವು ನಿರೀಕ್ಷಿಸಬಹುದು. ಅದಾದ ನಂತರ ನೆಕ್ಸ್ಟ್ ಹೂ ಬಿಡ ಸಮಯದಲ್ಲಿ ನಾವು ಪೊಟ್ಯಾಸಿಯಂ ನೈಟ್ರೇಟ್ ಅಂತ ಒಂದು ಕೊಡ್ತೇವೆ, ಅಂದ್ರೆ ಕಾಯಿ ಕಚ್ಚೋದಕ್ಕೆ ಅನುಕೂಲ ಆಗ್ತದೆ. ಇದನ್ನು ಸಹ ನಾವು 1 ಕೆಜಿನ ಅಂದ್ರಿಂದ 5-6 ಬಾರಿ ಅಂದ್ರೆ ಒಂದು 40-60 ದಿನಗಳ ಅಂತರದಲ್ಲಿ ಕೊಡ್ತಾ ಹೋದ್ರೆ ಉತ್ತಮವಾದ ಇಳುವರಿಯನ್ನ ಅಂದ್ರೆ ನಾನು ಈಗ ಜನರಲ್ ಆಗಿ ಹೇಳ್ತೇನೆ ಎಲ್ಲಾ ತರಕಾರಿಗಳು. ಈಗೇನ್ ನಾವು ಹನಿ ನೀರಾವರಿ ಪದ್ಧತಿ ಮಾಡೋದ್ರಿಂದ ಈಗೇನು 99 ಆಗಿರ್ಬೋದು, ಪೊಟ್ಯಾಸಿಯಂ ನೈಟ್ರೇಟ್ ಆಗಿರ್ಬೋದು, ಕ್ಯಾಲ್ಸಿಯಂ ನೈಟ್ರೇಟ್, ಈ 3 ಗೊಬ್ಬರಗಳನ್ನ ಸಹ ನಾವು ವಿವಿಧ ಹಂತಗಳಲ್ಲಿ ಅಂದ್ರೆ ಬೆಳವಣಿಗೆ ಅಂತ ಹೂ ಬಿಡೋ ಮತ್ತೆ ಕಾಯಿ ಕಟ್ಟುವ ಅಂತರ ಮತ್ತೆ ಹೂ ಬಿಟ್ಟಾದ್ಮೇಲೆ ನಾವು ಇನ್ನೇನು ಕೊಯ್ಲಿ ಬರುತ್ತೆ ಆವಾಗ ಈ 3 ಹಂತದಲ್ಲೂ ನೀವು ಕೊಡ್ತಾ ಹೋದ್ರೆ ಮತ್ತೆ ಈಗೇನು ನಾವು 39-57 ದಿನ ಅಂತಂದ್ರೆ ಇಲ್ಲ 60 ದಿನ ತನಕ ಮತ್ತೆ 60-120 ದಿನಗಳ ತನಕ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ತಾ ಹೋದ್ರೆ ಅದನ್ನು ಅಷ್ಟೇ ಒಂದು 2-2.5 ಕೆಜಿನ ಒಂದು 20-25 ಬಾರಿ ಅಂದ್ರೆ ಏನು ಇದು ನೀವು ಡೈರೆಕ್ಟ್ ಆಗಿ ಏನು ಕೊಡಂಗಿಲ್ಲಲ್ಲ, ರಸಾವರಿ ಪದ್ಧತಿ ಮುಖಾಂತರ ಕೊಡೋದ್ರಿಂದ ನಿಮ್ಗೆ ಲೇಬರ್ ಸಹ ಉಳಿತಾಯ ಆಗುತ್ತೆ ಮತ್ತೆ ವೆಂಚೂರಿ ಮುಖಾಂತರ ಇದ್ ಮಾಡೋದ್ರಿಂದ ನಿಮ್ಗೆ ಒಂದು ಉತ್ತಮವಾದ ಇಳುವರಿ ಮತ್ತೆ ಇದನ್ನ ನಿರೀಕ್ಷಿಸಬಹುದು. ಪ್ರತಿಯೊಂದು ತರಕಾರಿ ಬೆಳೆಗಳಲ್ಲಿಯೂ ಕೂಡ ಈ ನರ್ಸರಿ ಅನ್ನುವಂಥದ್ದು ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ಯಾವ ಸಂದರ್ಭದಲ್ಲಿ ನರ್ಸರಿಯನ್ನ ಮಾಡ್ಕೋಬೇಕು, ನರ್ಸರಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು? ನರ್ಸರಿಯಲ್ಲಿ ಈಗ ಕೆಲವೊಂದು ರೋಗ ಕೀಟಗಳು ಬರ್ತದೆ, ಈಗ ಚಿಲ್ಲಿಯಲ್ಲಿ ಡ್ಯಾಂಪಿಂಗ್ ಆಫ್ ಅಂತ ಬರ್ತದೆ, ಟೊಮಾಟೋದಲ್ಲಿ ಲೀಫ್ ಮೈನರ್ ಅಂತ ಬರ್ತದೆ ಅಂದ್ರೆ ಎಲೆ ಮೇಲೆ ಒಂದು ಹಾವಿನ ಇದು ಅರ್ಧಂಗೆ ಆಗುತ್ತೆ. ಅದಕ್ಕೆ ಒಂದು ಡ್ಯಾಂಪಿಂಗ್ ಆಫ್ ಅಂದ್ರೆ ಬೀಜದಿಂದ ಬರ್ತದೆ ಮತ್ತೆ ಮಣ್ಣಿನಲ್ಲೂ ಇರ್ತಕ್ಕಂತ ಒಂದು ಇದಿರುತ್ತೆ. ಅದಕ್ಕೆ ನೀವು ಕ್ಯಾಪ್ಟನ್ ಅಂತ ಒಂದು ಶಿಲೀಂಧ್ರ ನಾಶಕ ಇರುತ್ತೆ, ಅದನ್ನ ನೀವು ಸೀಡ್ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಎಲ್ಲಾ ರೈತರು ಸಹ ಟ್ರೇನಲ್ಲಿ ನರ್ಸರಿಯಲ್ಲಿ ಗಿಡಗಳನ್ನ ಹಾಕ್ತಾರೆ. ಅದನ್ನ ಸೀಡ್ ಟ್ರೀಟ್ಮೆಂಟ್ ಮಾಡಿ ನರ್ಸರಿಯಲ್ಲಿ ಹಾಕೋದ್ರಿಂದ ನಾವು ರೋಗವನ್ನ ನಾವು ಅಲ್ಲೇ ಹತೋಟಿ ಮಾಡೋದ್ರಿಂದ ನಮ್ಮ ಫೀಲ್ಡ್ ಅಲ್ಲಿ ತಗೊಂಡೋಗಿ ಹಾಕಿದಾಗ ಆ ಪ್ರಾಬ್ಲಮ್ ಅನ್ನ ಇದು ಮಾಡ್ಬೋದು. ಮತ್ತೆ ಆ ಲೀಫ್ ಮೈನರ್ ಅಷ್ಟೇ, ಅದಕ್ಕೆ ಒಂದು ಯಾವ್ದಾದ್ರು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅನ್ನೋ ಒಂದು ನಾವು ರೋಗ ಅಥವಾ ಒಂದು 2 ml/L ಸ್ಪ್ರೇ ಮಾಡಿದ್ರೆ ಅದನ್ನು ಸಹ ನಾವು ಹತೋಟಿ ಮಾಡ್ಬೋದು. ಇದರಲ್ಲಿ ಅಂದ್ರೆ ನಿಮ್ಗೆ ಯಾವುದು ತಳಿ ಆಯ್ಕೆ ಆಗುತ್ತೆ ಅದನ್ನ ನಿರ್ದಿಷ್ಟ ಸಸಿ ಬೆಳವಣಿಗೆ ಆದ ತಕ್ಷಣ ನೀವು ಸರಿಯಾದ ಹಂತದಲ್ಲಿ ಅದನ್ನ ನೇರವಾಗಿ ಭೂಮಿಗೆ ಹಾಕ್ಬೇಕು. ನಾವು ಏನಾದ್ರೂ 30 ದಿನ ಒಳಗಡೆನೆ ಅದನ್ನ ಕರೆಕ್ಟ್ ಆಗಿ ನಾವು ಬೀನ್ಸ್ ಮತ್ತೆ ಟೊಮೆಟೋನ ನಾಟಿ ಮಾಡ್ಬೇಕು. ಅದಕ್ಕಿಂತ ನಾವು ಲೇಟ್ ಆಗಿ ಮಾಡಿದ್ರೆ ಭೂಮಿಯಲ್ಲಿ ಅದು ಹೊಂದಾಣಿಕೆ ಸರಿಯಾಗೋದಿಲ್ಲ. ಕೆಲವೊಂದು ರೈತರು ಸ್ವಲ್ಪ ನಿಧಾನಕ್ಕೆ ಹಾಕೋಣ 4 ದಿನ ಬಿಟ್ಟು ಈ ತರ ಯೋಚನೆ ಮಾಡ್ತಾ ಇದ್ರೆ ನಿಮ್ಗೆ ಆಮೇಲೆ ಭೂಮಿಯಲ್ಲಿ ಹೊಂದಾಣಿಕೆ ಸರಿಯಾಗ್ದಲ್ಲ ಇಳುವರಿ ಮತ್ತೆ ಎಲ್ಲ ಕುಂಠಿತ ಆಗಂತ ಒಂದು ಸಾಧ್ಯತೆ ಇರುತ್ತೆ. ಮತ್ತೆ ನಮ್ಮಲ್ಲಿ ಈಗ ರೈತರಿಗೆ ವೆಜಿಟೇಬಲ್ ಸ್ಪೆಷಲ್ ಅಂತ ಬರುತ್ತದೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ IIHR, ಇವರು ಒಂದು ಒಳ್ಳೆ ಪ್ರಾಡಕ್ಟ್ ಅಂದ್ರೆ ಇದರಲ್ಲಿ ಯಾವ್ದೇ ರೈತರು ಬಂದು ಏನ್ ಮಾಡ್ತೀವಿ ಸೂಕ್ಷ್ಮ ಪೋಷಕಾಂಶಗಳು, ನಾವೀಗ ಇಲ್ಲಿವರೆಗೆ ಹೇಳಿದ್ದು ಪ್ರಧಾನವಾದಂತ ಪೋಷಕಾಂಶಗಳನ್ನ ಇದ್ವಿ. ಸೂಕ್ಷ್ಮ ಪೋಷಕಾಂಶಗಳನ್ನ ನಾವು ಯಾರು ರೈತರಾಗ್ಲಿ ಯಾರು ಬೆಳೆಯವರಾಗ್ಲಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಈಗ ಕೆಲವೊಂದು ಸೂಕ್ಷ್ಮ ಪೋಷಕಾಂಶಗಳನ್ನ ನಾವು ಕೊಟ್ಟಲ್ಲಿ ನಾವು ಇನ್ನೂ ಒಂದು ಉತ್ತಮವಾದ ಒಂದು ಇಳುವರಿನ ಇದು ಮಾಡಬಹುದು. ಅದಕ್ಕಾಗಿ ವೆಜಿಟೇಬಲ್ ಸ್ಪೆಷಲ್ ಅಂತ ನಮ್ಮ IIHR ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಬೆಂಗಳೂರು ಅವರು ಒಂದು ರೆಡಿ ಒಂದು ಪೋಷಕಾಂಶದ ಅನ್ನು ಸಿದ್ಧಪಡಿಸಿದ್ದಾರೆ. ಇದು ತರಕಾರಿಗಳನ್ನ ನಾಟಿ ಮಾಡಿದ 45-60-70 ದಿನ ನಂತರ ಒಂದು 5 ಗ್ರಾಂ 1 ಲೀಟರ್ಗೆ ಸೇರಿಸಿ ಒಂದು 2-3 ಟೈಮ್ ನೀವು ಗಿಡಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಇನ್ನೂ ಒಂದು ಉತ್ತಮವಾದ ಒಂದು ಇಳುವರಿಯನ್ನು ನಾವು ಪಡ್ಕೋಬಹುದು. ಎಲ್ಲಾ ತರಕಾರಿ ಬೆಳೆಗಳನ್ನು ಕಾಡ್ತಕ್ಕಂಥದ್ದು ಈ ಕಳೆ ಅನ್ನುವಂಥದ್ದು. ನಾವು ನಾಟಿ ಮಾಡಿದ ನಂತರ ಮತ್ತೆ ಅದಕ್ಕಿಂತ ಮುನ್ನ ಹೇಗೆ ಕಳೆಯನ್ನು ನಿಯಂತ್ರಣವನ್ನು ಮಾಡಬಹುದು? ನಾವೀಗಾಗಲೇ ನಾನು ಈಗ ಹಲವಾರು ಬಾರಿ ಹೇಳಿದೆ, ನಮ್ಮಲ್ಲಿ ಏನು ನಮ್ಮ ತರಕಾರಿ ಬೆಳೆಗಳಾಗಲಿ ಇನ್ನಿತರ ಬೆಳೆಗಳಾಗಲಿ ರೋಗ ಕೀಟ ಒಂದು ವಾಸಸ್ಥಳ ಆಗ್ಬಿಡುತ್ತೆ. ನಾವು ಹೆಚ್ಚಾಗಿ ಏನಾದ್ರು ನಮ್ಮ ತೋಟಗಳಲ್ಲಿ ಏನಾದ್ರು ಹೊಲಗಳಲ್ಲಿ ನಾವು ಬೇರೆ ಬೆಳೆ ನಮ್ಮ ಪ್ರಧಾನ ಬೆಳೆಗಳನ್ನ ಬೆಳೆಯಕ್ಕೆ ಹೋದಾಗ ಅದರಿಂದ ಇತ್ತೀಚಿನ ತರಕಾರಿಗಳಲ್ಲಿ ನಾವು ಏನು ಪ್ಲಾಸ್ಟಿಕ್ ಹೊದಿಕೆ ಹಾಕಿ ತರಕಾರಿಗಳನ್ನ ಬೆಳೆಯೋದು ಮತ್ತು ನೀರನ್ನು ಆಯಿಸಿ ಬೆಳೆಯೋದನ್ನ ತಪ್ಪಿಸಿ ಹನಿ ನೀರಾವರಿ ಪದ್ಧತಿ ಎರಡನ್ನ ಅಳವಡಿಸ್ಕೊಂಡ್ರೆ ನಾವು ಕಳೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವುದು ಮತ್ತೆ ಇದರಿಂದ ನಾವು ಕೂಲಿ ಆಳುಗಳ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ, ಯಾಕೆ ಕಳೆ ಬಂತಂದ್ರೆ ನಾವು ಮತ್ತೆ ಕೂಲಿ ಆಳುಗಳ ಮೇಲೆ ಡಿಪೆಂಡ್ ಆಗುವಂತ ಈಗ ಎಲ್ಲರಿಗೂ ಗೊತ್ತಿರೋ ಅಂತದೆ ಆಳುಗಳು ಮತ್ತೆ ಇದಕ್ಕೆ ಸಿಗ್ತಾ ಇಲ್ಲ ರೈತರಿಗೆ ನಿರ್ವಹಣೆ ಮಾಡಲು ಒಂದು ತೋಟ ಇದಾಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತದ್ರಿಂದ ಈ ತರ ಹೊಸ ತಂತ್ರಜ್ಞಾನಗಳನ್ನ ಹೆಚ್ಚಾಗಿ ರೈತರು ಬಳವಡಿಸ್ಕೊಂಡ್ರೆ ಒಂದು ಉತ್ತಮವಾದ ಇಳುವರಿ ಮತ್ತೆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡನ್ನೂ ನಾವು ಜಾಸ್ತಿ ಮಾಡ್ಕೋಬಹುದು. ಸಾಂಪ್ರದಾಯಿಕವಾಗಿ ಹಿಂದೆಲ್ಲ ನಾವು ನರ್ಸರಿಯನ್ನ ಬೆಡ್ಗಳಲ್ಲಿ ಮಾಡ್ಕೊಳ್ತಾ ಇದ್ವಿ. ಇತ್ತೀಚೆಗೆ ಬೇರೆ ಬೇರೆ ತರಹದ ಪದ್ಧತಿಗಳು ಬಂದಿದ್ದಾವೆ. ಯಾವ ಪದ್ಧತಿಯನ್ನ ಅನುಸರಿಸತಕ್ಕಂಥದ್ದು ಹೆಚ್ಚು ಸೂಕ್ತ ಮತ್ತು ಅದರಿಂದ ಏನ್ ಅನುಕೂಲ ಆಗುತ್ತೆ? ಈಗ ಹಿಂದಿನ ಕಾಲದಲ್ಲಿ ನರ್ಸರಿ ಬೆಡ್ಗಳನ್ನ ಇದ್ ಮಾಡ್ತಾ ಇದ್ವಿ. ಈಗ ನಮ್ಮಲ್ಲಿ ಈಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕಳೆದ 5-6 ವರ್ಷದಿಂದ ಯಾರು ನರ್ಸರಿ ಬೆಡ್ ಮಾಡ್ತಿಲ್ಲ. ಇದೊಂದು ಉತ್ತಮವಾದ ಬೆಳವಣಿಗೆ. ಯಾಕೆಂದ್ರೆ ಹೊಸದಾಗಿ ನಾವು ಹೊಲದಲ್ಲಿ ಒಂದು ಸಸಿಗಳನ್ನ ನಾಟಿ ಮಾಡ್ಬೇಕಂದ್ರೆ ಉತ್ತಮ ಗುಣಮಟ್ಟ ಇದ್ರೆ ನಾವು ಒಳ್ಳೆ ಇಳುವರಿನ ಪಡೆಯಬಹುದು. ನಮ್ಮ ಬೇಲೂರು ತಾಲೂಕು, ಅರಸೀಕೆರೆ ತಾಲೂಕು, ಚನ್ನಾಯಿಪಟ್ಟಣ ತಾಲೂಕುಗಳಲ್ಲಿ ರೈತರ ಈಗ ಯಥೇಚ್ಛವಾಗಿ ನರ್ಸರಿಗಳನ್ನ ಮಾಡ್ಕೊಂಡಿದ್ದಾರೆ ತರಕಾರಿ ಸಸಿಗಳನ್ನ. ಅಂದ್ರೆ ಈಗ ನಿಮ್ಗೆ ಮುಂಚೆ ತರ ಪ್ರೋ ಟ್ರೇಸೆ ಸಿಗುತ್ತೆ. ಟ್ರೇ ಮುಖಾಂತರನೇ ಈಗ ಇನ್ನು ಒಂದು 100 ಗಿಡದ ಒಂದು ಟ್ರೇ ಇರ್ತದೆ, ಅದರಲ್ಲೇ ಹಾಕಿ ಬೆಳೆದು ಕೊಡುವಂತ ಒಂದು ಪದ್ಧತಿ ಬರ್ತಾ ಇದೆ. ಈಗ ಅದೇ ಅತಿ ಹೆಚ್ಚು ಸೂಕ್ತವಾದ ಒಂದು ಪದ್ಧತಿಯಾಗಿದೆ. ಮತ್ತೆ ಅದು ಪಾಲಿ ಮನೆ ಒಳಗಡೆ ಬೆಳೆಯೋದ್ರಿಂದ ರೋಗ ಮತ್ತೆ ಕೀಟ ಎಲ್ಲವನ್ನು ಸಹ ಮುಕ್ತವಾದಂತ ಗಿಡಗಳನ್ನ ನಾವು ಪಡಿಬಹುದು. ಅದರಿಂದ ಪ್ರೋಟ್ರೇಸ್ ಅಲ್ಲಿ ನಾವೇನು ಟ್ರೇ ಮುಖಾಂತರ ಏನು ಸಸಿಗಳನ್ನು ಸಸ್ಯಾಭಿವೃದ್ಧಿ ಮಾಡಿಕೊಂಡು ನಂತರ ನಾವು ನಾಟಿ ಮಾಡೋದಲ್ಲಿ ಏನು ಪದ್ಧತಿ ಮಾಡ್ತಾ ಇದೆಯೋ ಅದು ಉತ್ತಮವಾದ ಪದ್ಧತಿ ಆಗಿರುತ್ತದೆ. ಬೇಸಿಗೆ ತರಕಾರಿಯ ಬೆಳೆಗಳನ್ನು ಸಾಮಾನ್ಯವಾಗಿ ಯಾವೆಲ್ಲ ರೋಗ ಮತ್ತು ಕೀಟಗಳು ಬಾಧಿಸತಕ್ಕಂಥ ಸಾಧ್ಯತೆ ಇರುತ್ತೆ, ಅದನ್ನು ಹೇಗೆ ನಾವು ನಿರ್ವಹಣೆಯನ್ನು ಮಾಡುವಂಥದ್ದು? ಪ್ರಮುಖವಾಗಿ ನಮಗೆ ಅಂಗಮಾರಿ ರೋಗ ಅಂದ್ರೆ ಈಗ ಟೊಮ್ಯಾಟೋದಲ್ಲಿ ಅರ್ಲಿ ಬ್ಲೈಟ್ ಮತ್ತೆ ಲೇಟ್ ಬ್ಲೈಟ್ ಅಂತಾನು ಬರುತ್ತೆ. ಈಗ ಎಲ್ಲ ನಮ್ಮಲ್ಲಿ ಬೀನ್ಸ್ ಆಗಿರ್ಬೋದು ಮತ್ತೆ ಕಲ್ಲಂಗಡಿ ಎಲೆ ಚುಕ್ಕೆ ರೋಗಗಳು ಈಗ ಕಾಮನ್ ಆಗಿ ಬರ್ತದೆ. ಮತ್ತೆ ಕಾಯಿ ಕುರುಕ ಒಂದು ಕೀಟ ಬಾಧೆಯನ್ನು ನಾವು ಟೊಮ್ಯಾಟೋದಲ್ಲಿ ನಾವು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ನಾವು ಮೇಜರ್ ಆಗಿ ಅಂಗಮಾರಿ ಅಂದ್ರೆ ಏನ್ ಬರುತ್ತೆ ಟೊಮ್ಯಾಟೋದಲ್ಲಿ ಬ್ಲೈಟ್, ಅದಕ್ಕೆ ನಾವು ಡೈಮಿಥಮಾರ್ಫ್ ಮತ್ತೆ ಮ್ಯಾಂಕೋಜೆಬ್ 2 g/L ಅನ್ನ ಸಿಂಪಡಣೆ ಮಾಡೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ಅಂದ್ರೆ ಇದು ಓಲ್ಡರ್ ಕೆಳಗಿನ ಎಲೆಗಳಲ್ಲಿ ಬರುತ್ತೆ. ನೀವೇನಾದ್ರೂ ಅದು ರಿಂಗ್ ಟೈಪ್ ಅದು ಗೊತ್ತಾಗುತ್ತೆ ನಿಮ್ಗೆ ಕಪ್ಪುಗಾಗಿರುತ್ತೆ, ಅದನ್ನೇನಾದ್ರು ನೀವು ಕಂಡು ಬಂದಲ್ಲಿ ತಕ್ಷಣ ನೀವು ಸ್ಪ್ರೇ ಮಾಡಿದ್ರೆ ನಾವು ಹತೋಟಿಗೆ ತರಬಹುದು. ಮತ್ತೆ ಅರ್ಲಿ ಬ್ಲೈಟ್ ಅಂತಾನು ಬರುತ್ತೆ, ಇದರಲ್ಲಿ ಲೇಟ್ ಬ್ಲೈಟ್ ಮತ್ತೆ ಅರ್ಲಿ ಬ್ಲೈಟ್ ಎರಡು ಬರುತ್ತೆ. ಇದಕ್ಕೆ ನಾವು ಅಜಾಕ್ಸ್ಟ್ರೋಬಿನ್ ಪ್ಲಸ್ ಮ್ಯಾಕೋಜೆಬ್ ಅಂತ ಬರುತ್ತೆ ಒಂದು ಶಿಲೀಂಧ್ರನಾಶಕ, ಇದು 3 g/L ಸಿಂಪಡಣೆ ಮಾಡಿದಲ್ಲಿ ಇದನ್ನು ಸಹ ನಾವು ತಕ್ಷಣ ಇದು ಮಾಡಬಹುದು. ಮತ್ತೆ ನಿಮಗೆ ಟೊಮ್ಯಾಟೋದಲ್ಲಿ ಗೊತ್ತಿರಬಹುದು ಕಾಯಿ ಕೊರೆಯುವ ಒಂದು ಹುಳ ಜಾಸ್ತಿ ಬರ್ತದೆ, ಇದಕ್ಕೂ ಸಹ ನೀವು ಇಂಡಾಕ್ಸಿಕಾರ್ಬ್ ಅಂತ ಒಂದು ಕೀಟನಾಶಕ ಬರುತ್ತೆ, ಇದು 1 ml 1 l ಸಿಂಪಡಣೆ ಮಾಡಿದಲ್ಲಿ ಪ್ರಾರಂಭಿಕ ಹಂತದಲ್ಲೇ ನೀವು ಸಿಂಪಡಣೆ ಮಾಡಿದಲ್ಲಿ ನಾವು ಹತೋಟಿಯನ್ನು ಮಾಡಬಹುದು. ಬೀನ್ಸ್ ಅಲ್ಲಿ ನಮಗೆ ಮೇಜರ್ ಆಗಿ ಏನು ಬರ್ತದೆ ಅಫಿಡ್ಸ್ ಅಂತ ನಾವೇನ್ ಹೇಳ್ತೀವಿ, ಅಫಿಡ್ಸ್ ಮತ್ತೆ ತ್ರಿಪ್ಸ್ ಒಂದು ಬರುವಂತದ್ದು. ಇದಕ್ಕೆ ಒಂದು ತಾಕತ್ ಅಂತ ಒಂದು ಕೀಟನಾಶಕ ಇದೆ, ಅದನ್ನ 1 ml 1 l ನಾವು ಸಿಂಪಡಣೆ ಮಾಡೋದ್ರಲ್ಲಿ ಇದನ್ನು ಸಹ ನಾವು ಹತೋಟಿಯನ್ನ ನಾವು ಮೇಜರ್ ಆಗಿ ಮಾಡಬಹುದು. ಮತ್ತೆ ಕೆಲವೊಂದು ಈಗ ನಮ್ಮಲ್ಲಿ ತರಕಾರಿ ಬೆಳೆಗಳಲ್ಲಿ ಬ್ಯಾಕ್ಟೀರಿಯಲ್ ವಿಲ್ಟ್ ಮತ್ತೆ ಫಿಜೇರಿಯಂ ವಿಲ್ಟ್ ಅಂತ ಎರಡು ಮೇಜರ್ ಆಗಿ ಕಾಣುತ್ತೆ. ಯಾಕೆಂದ್ರೆ ಒಂದು ಬ್ಯಾಕ್ಟೀರಿಯಾ ಮತ್ತೆ ಒಂದು ನಂಜಾಣು ಏನಿದೆ ಅಲ್ಲಲ್ಲೇ ತೋಟಗಳಲ್ಲಿ ಒಂದೇ ಕಡೆ ಕಂಡು ಬರೋದಿಲ್ಲ, ಎಲ್ಲೋ ಒಂದು ಕಡೆ ಒಂದು ಭಾಗದಲ್ಲಿ ಒಂದು ಗಿಡ ಒಣಗಿ ಸಾಯ್ತಾ ಇರೋದು ಕಂಡು ಬರುತ್ತೆ. ಅಂತ ಪ್ರದೇಶ ಏನ ಇತ್ತಂದ್ರೆ ಹೆಚ್ಚಾಗಿ ದ್ವಿದಳ ಧಾನ್ಯಗಳನ್ನ ನಾವು ಹಿಂದೆ 1-3 ಬೆಳೆದು ನಂತರ ತರಕಾರಿ ಬೆಳೆಗಳನ್ನ ನಾಟಿ ಮಾಡೋದ್ರಿಂದ ಬ್ಯಾಕ್ಟೀರಿಯಲ್ ವಿಲ್ಟ್ ಆಗ್ಲಿ ಮತ್ತೆ ನಂಜಾಣು ಒಂದು ಸೊರಗು ರೋಗವನ್ನಾಗ್ಲಿ ತಡೆಗಟ್ಟಬಹುದು. ಮತ್ತೆ ಅಂತ ಏನು ಬಂದಂತ ಏನಾದ್ರು ಗಿಡಗಳು ಬಂದ್ರೆ ಕಾಪರ್ ಆಕ್ಸಿಕ್ಲೋರೈಡ್ ಮತ್ತೆ ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಒಂದು ದ್ರಾವಣ ಬರುತ್ತೆ, ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಗಿಡಗಳ ಎಲ್ಲಿ ಕಂಡು ಬರುತ್ತೆ ಆ ಗಿಡ ಸಂಪೂರ್ಣವಾಗಿ ತೆಗೆದು ಹೊಲದಿಂದನೇ ಹೊರಗಡೆ ಹಾಕಿ ಏನು ಆ ಜಾಗಕ್ಕೆ ಒಂದು ಡ್ರಿಂಚಿಂಗ್ ಮಾಡದಂಗೆ ಪೂರ್ತಿ ನೀರನ್ನ ಒಂದು ಮಿಶ್ರಣ ಮಾಡಿಕೊಂಡು ಸೇರಿಸಿದಲ್ಲಿ ನಾವು ನೆಕ್ಸ್ಟ್ ಬೇರೆ ಗಿಡಗಳಿಗೆ ಹಬ್ಬುವಂತದನ್ನ ನಾವು ತಡಿಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮನ್ನು ಹೇಗೆ ಸಂಪರ್ಕವನ್ನು ಮಾಡಬಹುದು? ಇಲಾಖೆ ಕಚೇರಿಯಲ್ಲಿ ಲಭ್ಯವಿರುತ್ತೀವಿ, ಏನಾರು ಲಭ್ಯವಿಲ್ಲದಲ್ಲಿ ನಮ್ಗೆ ದೂರವಾಣಿ ಮುಖಾಂತರ ನೀವು ಸಂಪರ್ಕಿಸಿದ್ರೆ ಎಲ್ಲ ಸಮಗ್ರ ಮಾಹಿತಿಯನ್ನ ತಮಗೆ ನೀಡಲಾಗುವುದು. ದೂರವಾಣಿ ಸಂಖ್ಯೆಯನ್ನ ದಯಮಾಡಿ ಪಡೆದುಕೊಳ್ಳಿ, 9972142836. ಮತ್ತೊಮ್ಮೆ ಹೇಳಿ, 9972142836. ಒಳ್ಳೆದು ಯತೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆ ತರಕಾರಿ ಬೆಳೆಗಳ ಸಮಗ್ರ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಎಲ್ಲ ರೈತ ಬಂಧುವರಿಗೂ ಹಾಗೂ ತಮಗೂ ಧನ್ಯವಾದಗಳು.